ವ್ಯವಸಾಯದ ಬದುಕು ಸರಾಗ. ಹೂ ಅರಳಿದೆ, ಜೇನು ತುಂಬಿದೆ, ದುಂಬಿ ಬಾರದೆ ದಾರಿ ಕಾದಿದೆ. ಕೇಳಿ ಬಾನುಲಿ ಸರಣಿ ಪರಾಗ. ರಸಭರಿತ ನೂರಾರು ಪುಷ್ಪಗಳ ಪರಾಗದಿಂದ ಸಿಹಿಯಾದ ಜೇನುತುಪ್ಪ ತಯಾರಿಸುವ ಮಧುಕರನಂತೆ ನೂರಾರು ಬೇಸಾಯದ ಬದುಕಿನ ಅನಾವರಣದೊಂದಿಗೆ ಕೃಷಿ ಬದುಕಿನ ಸಾರ ಉಣಿಸುವ ಪರಾಗ ನಿಮಗಾಗಿ. ಮಧುಕರ ವೃತ್ತಿ ಎನ್ನದು ಬಲು ಚೆನ್ನದು, ಮಧುಕರ ವೃತ್ತಿ ಎನ್ನದು ಬಲು ಚೆನ್ನದು, ಮಧುಕರ ವೃತ್ತಿ ಎನ್ನದು. ಕೇಳುಗರಿಗೆಲ್ಲ ನಮಸ್ಕಾರ. ಮಾಹಿತಿಯ ಮಧು ಹಾಗೂ ಕೃಷಿ ಬದುಕಿನ ಯಶೋಗಾಥೆಯ ಝೇಂಕಾರದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬಂದಿದೆ ಪರಾಗ. ಬನ್ನಿ ಮೊದಲಿಗೆ ಮಾಹಿತಿಯ ಮಧುವನ್ನು ಆಲಿಸೋಣ. ಎಲ್ಲರಿಗೂ ನಮಸ್ಕಾರ. ನಾನು ಯೋಗೇಶ್ ಅಂತ ಉಪಕೃಷಿ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ನಾವೆಲ್ಲರೂ ಸಹಿತ ಹಸಿರೆಲೆ ಗೊಬ್ಬರಗಳ ಬಳಕೆಯ ಮಹತ್ವವನ್ನು ತಿಳ್ಕೊಳ್ಳೋಣ. ಗೊತ್ತಿದೆ ನಮಗೆಲ್ಲ, ಭೂಮಿನಲ್ಲಿ ಅಥವಾ ಮಣ್ಣಿನಲ್ಲಿ ನಾವೆಲ್ಲರೂ ಇವತ್ತಿನ ದಿನ ಕೃಷಿಯಲ್ಲಿ ನಿರೀಕ್ಷಿತ ಪ್ರಮಾಣದ ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯವಾಗ್ತಿಲ್ಲ. ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ, ರಸಗೊಬ್ಬರಗಳ ಪ್ರಮಾಣವನ್ನು ಪ್ರತಿ ವರ್ಷ ನಾವು ಹೆಚ್ಚು ಮಾಡ್ಕೊಳ್ತಾ ಇದ್ದೀವಿ. ಇದಕ್ಕೆ ಪ್ರಮುಖ ಕಾರಣ ಏನು ಅಂತಕ್ಕಂಥದ್ದನ್ನು ನಾವೆಲ್ಲರೂ ನೋಡ್ತಾ ಬಂದರೆ, ಮಣ್ಣಿನಲ್ಲಿ ಕಡಿಮೆ ಆಗ್ತಾ ಇರತಕ್ಕಂಥ ಸಾವಯವ ಇಂಗಾಲದ ಅಂಶ. ನಮ್ಮ ಹಸಿರು ಕ್ರಾಂತಿ ಶುರುವಾದಾಗ ಪ್ರಾರಂಭಕ್ಕಿಂತ ಮುಂಚೆ ನಮ್ಮ ಮಣ್ಣಿನಲ್ಲಿ ಶೇಕಡ 1 ಇದ್ದಂತಹ ಸಾವಯವ ಇಂಗಾಲದ ಪ್ರಮಾಣ ಇವತ್ತು 0.3 ಬಂದು ನಿಂತ್ಕೊಂಡಿದೆ. ಹಾಗಿದ್ರೆ ನಾವು ಇಂಗಾಲದ ಪ್ರಮಾಣವನ್ನು ನಾವು ಹೆಚ್ಚು ಮಾಡಬೇಕಾಗ್ತದೆ. ಇಂಗಾಲದ ಪ್ರಮಾಣವನ್ನು ಹೆಚ್ಚು ಮಾಡಬೇಕು ಅಂತ ಬಂದಾಗ ತಿಪ್ಪೆ ಗೊಬ್ಬರ ಹಾಕ್ತೇವೆ, ತ್ಯಾಜ್ಯಗಳನ್ನ ಸೇರ್ಪಡೆ ಮಾಡ್ತೇವೆ. ಹಾಗೆಯೇ ಇನ್ನೊಂದು ಪದ್ಧತಿ ಏನಂತಂತಂದರೆ, ಪ್ರಮುಖವಾಗಿ ಹಸಿರೆಲೆ ಗೊಬ್ಬರಗಳನ್ನು ನಾವು ಬಳಕೆ ಮಾಡ್ತಕ್ಕಂಥದ್ದು. ಈ ಹಸಿರೆಲೆ ಗೊಬ್ಬರಗಳು ಅಂತಂತಂದರೆ ಹಸಿರು ಸೊಪ್ಪನ್ನು ಉತ್ಪಾದನೆ ಮಾಡಿ ಜಮೀನಿಗೆ ಬಳಕೆ ಮಾಡ್ತಕ್ಕಂಥ ವಿಧಾನಕ್ಕೆ ನಾವು ಹಸಿರೆಲೆ ಗೊಬ್ಬರ ಅಂತ ಅಂತೀವಿ. ಈ ಹಸಿರೆಲೆ ಗೊಬ್ಬರ ಬಳಕೆಯಲ್ಲಿ 2 ವಿಧಾನಗಳಿದ್ದಾವೆ. ಒಂದು, ಹೊರಗಡೆ ಎಲ್ಲೋ ಬೆಳೆದಂತಹ ಸೊಪ್ಪನ್ನು ಕಟಾವು ಮಾಡಿಕೊಂಡು ತೆಗೆದುಕೊಂಡು ಬಂದು ನಮ್ಮ ಜಮೀನಿನಲ್ಲಿ ಹಾಕಿ ಭೂಮಿನಲ್ಲಿ ಸೇರ್ಪಡೆ ಮಾಡ್ತಕ್ಕಂಥದ್ದು ಒಂದು ವಿಧಾನ. ಆದರೆ ಎರಡನೇ ವಿಧಾನ, ಹಸಿರೆಲೆ ಗೊಬ್ಬರ ಉತ್ಪತ್ತಿ ಮಾಡ್ತಕ್ಕಂತಹ ಸಸಿಗಳನ್ನು, ಗಿಡಗಳನ್ನು, ಬೆಳೆಗಳನ್ನು ನಮ್ಮ ಜಮೀನಿನಲ್ಲಿ ಬೆಳೆದು ಮಣ್ಣಿಗೆ ಸೇರ್ಪಡೆ ಮಾಡ್ತಕ್ಕಂಥದ್ದು ಎರಡನೇ ವಿಧಾನ. ಹೊರಗಡೆಯಿಂದ ತಂದಾಗ್ತಕ್ಕಂಥದ್ದು ಯಾವುದು ಅಂತಕ್ಕಂಥದ್ದು ನೋಡ್ತಾ ಬಂದರೆ, ಹೊಂಗೆ ಸೊಪ್ಪನ್ನು ತಂದಾಕ್ತಾರೆ, ಎಕ್ಕದ ಸೊಪ್ಪು, ಬೇವಿನ ಸೊಪ್ಪನ್ನು ತಂದು ಕೆಲವು ರೈತರು ಹಾಕ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಇದು ತುಂಬ ಖರ್ಚು ತೆಗೆದುಕೊಳ್ತದೆ, ಆ ನಿಟ್ಟಿನಲ್ಲಿ ಯಾವುದೇ ರೈತರು ಸಹಿತ ಮುಂದೆ ಬರೋದಿಲ್ಲ. ಹಾಗಾಗಿ ಸ್ಥಾನಿಕವಾಗಿ ಉತ್ಪಾದನೆ ಮಾಡಿ ಹಾಕ್ತಕ್ಕಂಥದ್ದು ತುಂಬ ಸುಲಭ ವಿಧಾನ. ಇದರಲ್ಲಿ ಪ್ರಮುಖವಾಗಿ ಸೆಣಬಿದೆ, ಡಯಂಚ ಇದೆ, ಅಲಸಂದೆ ಇದೆ, ಇವನ್ನ ನಾವು ನಮ್ಮ ಜಮೀನಿನಲ್ಲಿ ಬಳಕೆ ಮಾಡ್ಬೋದು. ಇವೇನಪ್ಪ ಅಂದರೆ ಹಸಿರೆಲೆ ಗೊಬ್ಬರಗಳು ಜಮೀನಿನಲ್ಲಿ 45-50 ದಿನ ಬೆಳೀತವೆ, ಅದನ್ನು ನಮ್ಮ ಜಮೀನಿಗೆ ಸೇರ್ಪಡೆ ಮಾಡಬೇಕಾಗ್ತದೆ. ಹಾಗಿದ್ರೆ ಯಾವ ಸಂದರ್ಭದಲ್ಲಿ ಹಾಕಬೇಕು, ಹೇಗೆ ಹಾಕಬೇಕು, ಹೇಗೆ ಮುಗಿಸ್ಬೇಕು ಅಂತಕ್ಕಂಥದ್ದು ರೈತರಲ್ಲಿ ಒಂದೊಂದು ಸಲ ಗೊಂದಲ ಇರ್ತದೆ. ಈಗ ನೋಡಿ, ನನಗೆ ಕಡಿಮೆ ಅವಧಿ ಇದೆ ಅಂತಂತಂದರೆ, ಭತ್ತ ಕಟಾವು ಮಾಡೋದಕ್ಕಿಂತ ಮುಂಚಿತವಾಗಿ 10 ಮುಂಚಿತವಾಗಿ ಸೆಣಬು ಡಯಾಂಚವನ್ನು ಮಿಶ್ರಣ ಮಾಡಿದಂಥ ಬೀಜಗಳನ್ನು ಆ ಜಮೀನಿನಲ್ಲಿ ಎರಚಿಬಿಟ್ಟು 10 ಆದಮೇಲೆ ಭತ್ತವನ್ನು ನಾವೇನಾದರೂ ಕಟಾವು ಮಾಡ್ಕೊಂಡು ಬಂದರೆ ನಾವು 10 ಕಾಲದ ಅವಧಿಯನ್ನು ನಾವು ಉಳಿಸ್ಬೋದು. ಆವಾಗ ಏನಾಗ್ತದೆ, 10 ಮುಂಚಿತವಾಗಿ ನಮಗೆ ಹಸಿರೆಲೆ ಗೊಬ್ಬರ ಉತ್ಪತ್ತಿ ಆಗ್ತದೆ. ಈ ಬಾರಿಯ ಪರಾಗಕ್ಕೆ ಲೇಖನವನ್ನ ಬರೆದು ಕಳುಹಿಸಿದ್ದಾರೆ ಶೃಂಗೇರಿಯ ಕೆರೆಮನೆಯ ಭರತ್ ರಾಜ್ ಅವರು. ಲೇಖನದ ಶೀರ್ಷಿಕೆ ಕೃಷಿಯಲ್ಲಿ ಶೃಂಗೇರಿಯ ಮೇಘಳ ಬಯಲು ಸಹೋದರಿಯರ ಕರಾಮತ್ತು. ಮಲೆನಾಡಿನ ಗದ್ದೆ ಕೃಷಿಯಲ್ಲಿ ಅಕ್ಕ ತಂಗಿಯರಾದ ಅನಘ ಹಾಗೂ ಆದ್ಯ ಇವರಿಬ್ಬರದು ವಿಶೇಷವಾದ ಸಾಧನೆ ಅಂತಲೇ ಹೇಳಬಹುದು. ಮೂಲತಃ ಶೃಂಗೇರಿ ಸಮೀಪ ಇರುವ ಮೇಘಳ ಬೈಲಿನ ಶಿವಸ್ವಾಮಿ ಹಾಗೂ ರೂಪಾ ಇವರ ಮಕ್ಕಳ ಕೃಷಿ ಸಾಧನೆ ಎಂಥವರನ್ನೂ ಕೂಡ ಬೆರಗುಗೊಳಿಸುತ್ತೆ. ಅನಘ ಶೃಂಗೇರಿಯ ಕಾಲೇಜೊಂದರಲ್ಲಿ ಫಸ್ಟ್ PUC ಸೈನ್ಸ್ ವಿಭಾಗದಲ್ಲಿ ಓದ್ತಾ ಇದ್ದಾಳೆ. ಬಹುಶಃ ಕೃಷಿಯಲ್ಲಿ ಇವರ ಆಸಕ್ತಿ ಹಾಗೂ ಶ್ರಮ ಎಂಥವರೂ ಕೂಡ ಮೆಚ್ಚಲೇಬೇಕಾದಂಥದ್ದು. ತನ್ನ ಕಾಲೇಜಿನ ವಿದ್ಯಾಭ್ಯಾಸದ ಜೊತೆಗೆ ತನ್ನ ತಂದೆಯ ಕೃಷಿಯಲ್ಲಿ ಅಕ್ಕ ತಂಗಿಯರು ನೆರವಾಗುತ್ತಿರುವುದು ಬಹಳ ಹೆಮ್ಮೆಯ ವಿಷಯ. ತನ್ನ ತಂದೆಯ ಜೊತೆ ತಮ್ಮ ಮನೆಯಲ್ಲಿ ನಡೆಯುವ ಗದ್ದೆ ಸಾಗುವಳಿಯಲ್ಲಿ